ಸದಾ ಸದಾಶ್ವಾ ಸಾರಥೆ ಒಂದೇ ತರ ಎರಡು ಶ್ಲೋಕವು ಭಾಷ್ಯ 91 ಅಂದ್ರೆ ಆರನೇ ಶ್ಲೋಕದ ಭಾಷ್ಯ ತಗೋಬೇಕಲ್ಲ. ಯಸ್ತು ಪುನಃ ಪೂರ್ವ ಉಕ್ತ ವಿಪರೀತ. ಪ್ರಭು ನಾನು ಎಲ್ಲಿ ನಿಂದಿರ್ತೇನಲ್ಲ, ನಾನು ಎಲ್ಲಿ ನಿಂದಿರ್ತೇನಲ್ಲ ಅಲ್ಲಿ ಮೇಲ್ಗೆ ಸಣ್ಣ ಗೆರೆ ಹಾಕೋಬೇಕು ಅಂತ. ಆಮೇಲೆ ಅಲ್ಲಿ ನಿಂತಾಗ ಸಂಧಿ ಆಗಿರ್ತದೆ ಅಥವಾ ಆಗಿರ್ದಕ್ಕಿಲ್ಲ. ಸಂಧಿ ಆಗಿತ್ತು ಅಂದರೆ ನಾನು ಸಂಧಿ ಬಿಡಿಸಿ ಓದಿರ್ತೇನೆ, ಆ ಮುಂದಿನ ಸಂಧಿ ಅಕ್ಷರ ಯಾವುದನ್ನು ಬರ್ಕೋಬೇಕು ಅದೇ ಹೇಳಿಕೊಡ್ಬೋದು ನಾವು. ಯಸ್ತು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣಿ ವಶ್ಯಾನಿ ಸದಶ್ವಾ ಇವ ಸಾರಥೇಹಿ. ಯಸ್ತು ಪುನಃ ಪೂರ್ವ ಉಕ್ತ ವಿಪರೀತ ಸಾರಥಿರ್ಭವತಿ ವಿಜ್ಞಾನವಾನ್ ಪ್ರಗೃಹೀತ ಮನಃ ಸಮಾಹಿತ ಚಿತ್ತ ಸದಾ ತಸ್ಯ ಅಶ್ವಸ್ಥಾನೀಯಾನಿ ಇಂದ್ರಿಯಾಣಿ ಪ್ರವರ್ತಯಿತುಂ ನಿವರ್ತಯಿತುಂ ವಾ ಶಕ್ಯಾನಿ ವಶ್ಯಾನಿ ದಂತಃ ಸದಶ್ವಾ ಇವ ಇತರ ಸಾರಥೇ. ಯಹಾತು ಪುನಃ ಯಹ ಶಬ್ದ ಯಾರೇ ಆಗಿರಲಿ ಒಬ್ಬ ಸಾಧಕ ಯಹಾತು ಪುನಃ ಪೂರ್ವ ಉಕ್ತ ವಿಪರೀತ. ಈ ಪೂರ್ವ ಅಂದರೆ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದಾರೋ ಅದಕ್ಕೆ ವಿಪರೀತವಾಗಿ ಸಾರಥಿ ಭವತಿ ಅದಕ್ಕೆ ವಿರುದ್ಧವಾದ ಸಾರಥಿ. ಅವನು ಯಾರು? ಅವನು ತನ್ನ ಸಮಾಧಾನವನ್ನು ತಾನು ಇಟ್ಟುಕೊಳ್ಳದೇ ಇದ್ದವನು, ತನ್ನ ರಾಗದ್ವೇಷಗಳಿಂದ ತಾನು ಅಳವಡಿಸಿಕೊಂಡಿದ್ದವನು, ಅವಿವೇಕಿಯು ಇತ್ಯಾದಿ ಈ ಮುಂಚಿನ ಸಾರಥಿ. ಈಗ ಇನ್ನೊಬ್ಬ ಸಾರಥಿ ಹೇಳ್ತಾರೆ, ತದ್ ವಿರುದ್ಧವಾದಂಥ ಸಾರಥಿ. ವಿಪರೀತ ಸಾರಥಿ ಭವತಿ, ಏನು? ವಿಜ್ಞಾನವಾನ್ ಸಾರಥಿ ಭವತಿ. ಇವನು ಎಂಥವನು? ವಿವೇಕಿಯಾದವನು. ಇಲ್ಲಿ ವಿಜ್ಞಾನ ಅಂದರೆ ವಿವೇಕಿ. ವಿವೇಕಿಯಾದಂತಹ ಸಾರಥಿ, ವಿಚಾರವಂತನಾದಂತಹ ಸಾರಥಿ, ಮೌಲ್ಯಗಳಿಂದ ಕೂಡಿದಂತಹ ಸಾರಥಿ, ಧರ್ಮವನ್ನು ಅನುಸರಿಸಿದಂತಹ ಸಾರಥಿ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಅನುಷ್ಠಾನ ಮಾಡಿದಂತಹ ಸಾರಥಿ, ಶಮಧಮಾದಿಗಳನ್ನು ರೂಢಿಸಿಕೊಂಡಂತಹ ಸಾರಥಿ, ಇವಷ್ಟು ವಿಜ್ಞಾನವಾನ್ ಸಾರಥಿ. ಸಂಸ್ಕಾರವನ್ನು ಹೊಂದಿದಂತಹ ಸಾರಥಿ, ದಿನವೂ ಸ್ನಾನ ಮಾಡುವಂಥ ಸಾರಥಿ. ನಮ್ಮ ಬಸವರಾಜ ವಾರಕ್ಕೊಂದ್ಸಲ ಈ ಸಾರಥಿ ದಿನವೂ ಮಾಡ್ತಾನೆ. ನಿತ್ಯಕರ್ಮ ಏನಿದೆ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡವನು ಅಂತ ಹೇಳಿದೆ. ಸ್ನಾನ ನಿತ್ಯಕರ್ಮ ಹೌದಲ್ಲೋ, ಅದಕ್ಕೆ ಹೇಳಿದೆ ನಿತ್ಯವೂ ಸ್ನಾನ ಮಾಡೋನು. ಸಂಧ್ಯಾ ವಂದನ ಮಾಡ್ತಾನೋ ಇಲ್ಲೋ, ಶಿವಪೂಜೆ ಮಾಡ್ತಾನೋ ಇಲ್ಲೋ, ಸ್ನಾನ ಮಾಡ್ತಾ ದಿವಸ ಮಾಡ್ತಾನೆ ರೀ, ಸಾಕು ಬಿಡು, ಅಷ್ಟ ಸಂಸ್ಕಾರ ಸಿಕ್ಕರೆ ಸಾಕು, ಅದು ಮುಂದೆ ಎಲ್ಲಿ ಬೇಕಾದರೂ ತೊಗೊಂಡೋಗ್ತದೆ. ಹಾಂ, ಇಂಥವ್ರನ್ನೆಲ್ಲ ತೊಗೊಂಡೋಗ್ತೀನಿ, ಪಕ್ಕಕ್ಕೆ ಕೂತಿರ್ತಾನೆ, ಕೆಟ್ಟ ನಾರ್ತಿರ್ತಾನೆ, ಸಾವಜಿ ಬಾಜಿ ಕೂತಾನ ಅಂತ ಎಚ್ಚರ ಇರೋದು ನನಗೆ, ನಾ ಏನು ಮಾಡಿದೆ. ಎಷ್ಟು ಪುನಃ ಪೂರ್ವೋಕ್ತ ಉಪರೀತ ಸಾರಥಿ ಭವತಿ ವಿಜ್ಞಾನವಾನ್. ವಿವೇಕಿ. ಇವನು ಈಗ ಪ್ರಗೃಹೀತ ಮನಃ, ಮನಸ್ಸನ್ನು ಅವನು ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ. ಪ್ರಗೃಹೀತ, ಮನಸ್ಸನ್ನು ಹಿಡಿದಿಟ್ಕೊಳ್ಳೋದು ಅಂದರೆ ಏನು? ಮನಸ್ಸನ್ನು ಹಿಡಿದಿಟ್ಕೊಳ್ಳೋದು ಅಂದರೆ ಏನು? ಓಕೆ, ಮನಸ್ಸು ಅಂದರೆ ಏನು? ವೃತ್ತಿಗಳ ಪ್ರವಾಹ. ಹೆಸಿಟೇಟ್ ಯಾಕೆ ಮಾಡ್ತೀರ? ತಪ್ಪಾದ್ರೆ ತಪ್ಪಾಗಲಿ, ಆದರೆ ಸ್ಪಷ್ಟ ಹೇಳಬೇಕು ಯಾವಾಗ. ವೃತ್ತಿಗಳ ಪ್ರವಾಹ, ಅರ್ಥ ಆಯಿತು? ವೃತ್ತಿಗಳೇ ಇರಬಾರದು, ಇದು ಭಾರಿ ದೊಡ್ಡ ತಪ್ಪು ಅಭಿಪ್ರಾಯ. ವೃತ್ತಿಗಳೇ ಇರಬಾರದು. ಅಲ್ಲಿ ಒಂದು ಶಬ್ದ ಬರ್ತದೆ, ಏನು? ಚಿತ್ತವೃತ್ತಿ ನಿರೋಧ. ಪತಂಜಲಿ ಯೋಗಶಾಸ್ತ್ರದಲ್ಲಿ ಚಿತ್ತವೃತ್ತಿ ನಿರೋಧ ಅಂತ ಶಬ್ದ ಬರ್ತದೆ. ಚಿತ್ತವೃತ್ತಿ ಅಂದ್ರೆ ಏನು? ಅಂತಃಕರಣದಲ್ಲಿ ಪ್ರವಹಿಸುತ್ತಿರುವಂತಹ ವೃತ್ತಿಗಳು. ಹೌದು, ಇವು ಸಹಜವೋ ಅಥವಾ ಪ್ರಯತ್ನಪೂರ್ವಕವಾಗಿಯೋ? ಯಾವುದು ಸಹಜ ಅದನ್ನು ಭಾರಿ ಭಾರಿ ಅಂದರೆ ನೀವು ಡ್ಯಾಮ್ ಕಟ್ಟಿ ನಿಲ್ಲಿಸಬಹುದು. ಏಕೆ ನದಿ ಸಹಜವಾಗಿ ಪ್ರವಾಹ ಆಗ್ತದೆ? ಸಹಜವಾಗಿ ಪ್ರವಹಿಸುವ ನದಿಯ ನೀರನ್ನು ಡ್ಯಾಮ್ ಕಟ್ಟಿ ಹೇಗೆ ನಿಲ್ಲಿಸ್ತೇವೋ ಹಾಗೆ ನಿಲ್ಲಿಸಬೇಕು. ಅದು ಚಿತ್ತವೃತ್ತಿ ನಿರೋಧ. ಸಾರಿ, ವೇದಾಂತ ಇದನ್ನು ಸ್ವೀಕಾರ ಮಾಡೋದಿಲ್ಲ. ಯಾಕೆ? ನೀನು ಡ್ಯಾಮ್ ಕಟ್ಟಿ ಅದಕ್ಕೆ ಕಾಲುವೆಗೆ ನೀರು ಹೋಗಲಿಕ್ಕೆ ಅವಕಾಶ ಮಾಡಿಕೊಡದೆ ಹೋದರೆ ಡ್ಯಾಮ್ ಏನಾಗ್ತದೆ? ಡ್ಯಾಮ್ ಆಗುತ್ತೆ. ಯಾಕೆಂದರೆ ಒಂದೊಂದು ಅಡಿಗೆ ನೀರಿನ ಒತ್ತಡ ಒಂದೊಂದು ಅಡಿಗೆ 4 ಜಾಸ್ತಿ ಇರುತ್ತೆ. ಒಂದು ಅಡಿ ನೀರು ನಿಂತಿತ್ತಂದರೆ ಮೇಲೆ 0 ಇತ್ತಂದರೆ ಕೆಳಗೆ 4 ಅದು ಜಾಸ್ತಿ ಇರ್ತದೆ. ಅದು 8 ಇತ್ತಂದರೆ 8 ಅದಕ್ಕೆ ದಬಾವ್ ಇರ್ತದೆ. ಅದು 12 ದಬಾವ್ ಇರ್ತದೆ. ಅದು 100 ಎತ್ತರ ಫೌಂಡೇಶನ್ ಇದು ಡ್ಯಾಮ್ ಇತ್ತಂದರೆ 400 ಕೆಳಗಡೆ ಅದರದ್ದು ತಳಪಾಯ ಇರ್ತದೆ. 1:4 ನೋಡ್ರಿ, ಅಷ್ಟು ನೀರಿನ ಒತ್ತಡ ಇರ್ತದೆ. ಇಷ್ಟು ಒತ್ತಡ ಇದ್ದ ನೀರನ್ನು ನೀವು ಹಿಡಿದಿಟ್ಟರೆ ಅದಕ್ಕೆ ಹೋಗಲಿಕ್ಕೆ ನೀವು ಮಾರ್ಗ ಹಾಕಿ ಕೊಡದೆ ಹೋದರೆ ಡ್ಯಾಮ್ ಏನಾಗ್ತದೆ? ಕಟ್ಟಿದ್ದು ನಾಶ. ಅದಕ್ಕೆ ಅವ್ರು ಏನು ಮಾಡ್ತಾರೆ? ಗೇಟ್ಸ್ ಅಂತ ಮಾಡ್ತಾರೆ. ಗೇಟ್ಸ್ ಅಂತ ಮಾಡಿ ಸೇಫ್ ಒತ್ತಡ ಇರೋ ತನಕ ಅವ್ರು ನೀರು ಬಿಡೋದಿಲ್ಲ. ಸೇಫ್ ಒತ್ತಡಕ್ಕಿಂತ ಜಾಸ್ತಿ ಆದಾಗ ಅವರು ಕೆನಲ ನೀರು ಬಿಡ್ತಾರೆ. ಆವಾಗ ಅದು ಬ್ಯಾಲೆನ್ಸ್ ಹಾಗೆ ಉಳಿತದೆ. ಎಕ್ಸಾಕ್ಟ್ಲಿ ಸೇಮ್ ಟೆಕ್ನಿಕ್ ಇಲ್ಲಿ ಕೂಡ. ಮನಸ್ಸು ಇದು ಸತತವಾಗಿ ಪ್ರವಹಿಸುತ್ತಿರುವಂಥ ಒಂದು ವೃತ್ತಿಗಳ ಪ್ರವಾಹ. ನೀನು ನಿಂತುಕೋ ಅಂತ ಅದನ್ನು ನಿಲ್ಲಿಸಿದ್ದಾದರೆ ಅದು ಜಾಲ ಪಕ್ಷಿವತ್ತ ರೋಧ ಸಾಧನ. ಹಿಡಿದಿಟ್ಟ ಪಕ್ಷಿಯಂತೆ, ಆ ಪಕ್ಷಿಯನ್ನು ಹಿಡಿದಿಟ್ಟು ಬಿಟ್ಟು ಬಿಟ್ಟು ಪ್ಯಾರಂಟ್ ತಗೊಳ್ಳೋ, ಮೆಣಸಿನ್ಕಾಯಿ ತಗೊಳ್ಳೋ, ತಿನ್ನೋ ತಿನ್ನೋ ಅಂತ ನೀ ಹೇಳಿದ ಮಾತು ಕೇಳ್ತದೆ. ನೀ ಯಾವ ಭಾಷೆ ಕಲಿಸ್ತೀವೋ ಆ ಭಾಷೆ ಕಲಿತದೆ. ನಿನಗೂ ಭಾರಿ ಖುಷಿ ಅನ್ನಿಸ್ತದೆ, ನಾ ಹೆಂಗೆ ಹೇಳ್ತೇನೆ ಕಲಿತದೆ, ನಾ ಕಲಿಸಿದ್ದನ್ನೆಲ್ಲ ಕಲಿತದೆ, ನಿನಗೂ ಭಾರಿ ಖುಷಿ. ಆದರೆ ಒಂದು ದಿವಸ ಅಕಸ್ಮಾತ್ತಾಗಿ ನೀನು ಅದಕ್ಕೆ ಹಣ್ಣು ಕೊಟ್ಟು ತಿನಿಸು ಬರುವಾಗ ಆದರೆ ಬಾಗಿಲು ಮುಚ್ಚಲಿಲ್ಲ ಅಂತಂದರೆ ಏನು ಮಾಡ್ತದೆ? ರೋಧ ಸಾಧನಂ ಹಾರಿ ಹೋಗ್ತದೆ. ಹಾಗೆ ಈ ವೃತ್ತಿಗಳನ್ನು ಎಷ್ಟು ನಾವು ಹಿಡಿದಿಡ್ತೀವಿ ಅಷ್ಟು ಬಲ ಜಾಸ್ತಿ ಇರುತ್ತೆ ಅದಕ್ಕೆ. ಹಾಸ್ಟೆಲ್ಗೆ ಹೋದ ಮಗು, ಈ ಹಾಸ್ಟೆಲ್ನ ಮಕ್ಕಳು ಇಟ್ಟಿರ್ತಾರೆ ನೋಡ್ರಿ, ನೀವು ಒಂದು ತಿಂಗಳು ಯಾಕೆ ಕೆಟ್ಟ ಬರ್ತಾರೆ ಅಂತ ಬೇಜಾರು ಮಾಡ್ಕೋಬೇಡ. ಏಕೆಂದರೆ ಇಲ್ಲಿ 4 ಹಿಡಿದಿಟ್ಟಿರ್ತಾವಲ್ಲ, ಒಂದು ತಿಂಗಳು ಹೋದಾಗ ಏನಾಗ್ತದೆ? ಎಲ್ಲಿ ಸೌತ ಮೇಡಮ್ ಇಲ್ಲ, ಯಾರಲ್ಲ ನಡಿ ಮಂಡಿ ಚಿಕ್ಕಿ. ಸೊ ಮೊದಲಿಗಿಂತ ಅದು ವೈಲ್ಡ್ ಆಗಿ ವಾಪಸ್ ಬರ್ತದೆ. ಅದಕ್ಕೆ ಸ್ವ ಫ್ರೀಡಮ್ ಕೊಡಬೇಕಂತೀವಿ. ಕುಣಿದಾಡಲಿಕ್ಕೆ, ಹಾರಾಡೋದಕ್ಕೆ, ಮಾತಾಡಲಿಕ್ಕೆ ಸ್ವಲ್ಪ ಅಂಥವ ಆಟ ಹಾಕೋದು, ಹಾರಾಡುವಂಥವ ಆಟ ಹಾಕೋದು. ಹೀಗೆ ಮಾಡೋದ್ರಿಂದ ಮಕ್ಕಳನ್ನು ನಾವು ಪೂರ ಹಿಡಿದಿಟ್ಟಂಗೂ ಆಗಲಿಲ್ಲ, ನಮ್ಮ ನಿಗಾದಲ್ಲಿ ಇರ್ತಾ ಇರೋದ್ರಿಂದ ಫ್ರೀಡಮ್ಮು ಕೊಟ್ಟಿರ್ತೀವಿ. ಹಾಗೆ ಇಲ್ಲಿ ಕೂಡ ಈ ವೃತ್ತಿಗಳಿಗೆ ಹಿಡಿದಿಟ್ಟಂಗೂ ಆಗಿರಬೇಕು, ಅವಕ್ಕೆ ಸ್ವಾತಂತ್ರ್ಯತೆಯೂ ಸಿಕ್ಕಿರಬೇಕು. ಅದರರ್ಥೇನೋ, ವೃತ್ತಿಯನ್ನು ಏಕವೃತ್ತಿಯನ್ನಾಗಿ ಪರಿವರ್ತಿಸುವಂತಹ ಮಂತ್ರ, ಅದಕ್ಕೆ ರಿಪ್ಲೇಸ್ ಮಾಡಬೇಕು. ಇದು ಹೇಗಿರ್ತದೆ? ಈಗ ನಾವು ಸ್ತುತಿ ಅಂತ ಹೇಳೋಣ. ಸ್ತುತಿ: ದಶರಥನ ಪುತ್ರ ಶ್ರೀರಾಮಚಂದ್ರ, ಅವನ ಪತ್ನಿ ಜಾನಕಿ ಸಹಿತವಾಗಿ, ಅವನು ತನ್ನ ಜೊತೆಗೆ ಲಕ್ಷ್ಮಣನನ್ನು ಕರೆದುಕೊಂಡು ಕಾಡಿಗೆ ಹೋದನು. ಹೌದು, ಇದು ರಾಮನ ಸ್ತುತಿ. ಈಗ ರಾಮನು ಯಾರು? ದಶರಥನ ಪುತ್ರ. ಹೌದು, ಜಾನಕಿಯನ್ನು ಕರೆದುಕೊಂಡು ಹೋದವನು ಯಾರು? ರಾಮ. ದಶರಥ ಪುತ್ರ ಯಾರು? ರಾಮ. ಲಕ್ಷ್ಮಣನ ಸಹೋದರ ಯಾರು? ರಾಮ. ಕಾಡಿಗೆ ಹೋದವನು ಯಾರು? ರಾಮ. ಮತ್ತು ರಾಮ ರಾಮ ಅಂದ್ಬಿಡಲ್ಲ, ಅರ್ಥ ಆಗಲಿಲ್ಲ. ಈಗ ಸ್ತುತಿಯ ಒಂದೊಂದು ವಾಕ್ಯವನ್ನು ನೀನು ಎಲ್ಲಿ ತಂದಿಸಿದಿ? ಒಂದೇ ನಾಮ. ಹೌದಾ? ರಾಮ್ ರಾಮ್ ರಾಮ್. ಈ ರಾಮ ಮಂತ್ರವನ್ನು ನೀನು ನಿನ್ನ ವೃತ್ತಿಯ ಸ್ಥಾನದಲ್ಲಿ ಇರಿಸು. ಈ ರಾಮ ಮಂತ್ರವನ್ನು ವೃತ್ತಿಯ ಸ್ಥಾನದಲ್ಲಿ ಇರಿಸು. ಆವಾಗ ಅಲ್ಲಿ ಆನೆ ಬರ್ತದೆ, ಬೇಡ ರಾಮ್. ಅಲ್ಲಿ ಲೋಟ ಬರ್ತದೆ, ಬೇಡ ರಾಮ್. ನೀರಿನ ಬಾಟ್ಲು ಬರ್ತದೆ, ಬೇಡ ರಾಮ್. ಫ್ರೆಂಡ್ ಬರ್ತಾನೆ, ಬೇಡ ರಾಮ್. ಬ್ಯಾಂಕಿನ ನೆನಪಾಗ್ತದೆ, ಬೇಡ ರಾಮ್. ಮೊದಲು ಏನು ವೃತ್ತಿ ಬಂದಿತ್ತು? ಸಹಜವಾಗಿ ಬಂದಿತ್ತು. ಈಗೇನು ವೃತ್ತಿ ಕೊಡ್ತೀನಿ? ಇದು ಪ್ರಯತ್ನಪೂರ್ವಕವಾಗಿ ನಾವು ಕೊಡ್ತೀನಿ. 5 ನಿಮಿಷ, 2 ನಿಮಿಷ, ಇದು ಒಂದೇ ನಾಮದಲ್ಲಿ ನಿಂತ್ಕೋ. ಏನಾಯ್ತೀಗ? ಅನೇಕಾನೇಕ ಅಸಹಜವಾದ ವೃತ್ತಿಗಳ ಬದಲು ಒಂದೇ ಒಂದು ಸಹಜವಾದ ವೃತ್ತಿಯನ್ನು ಕೊಡ್ತೀನಿ. ಅಪ್ರಯತ್ನಪೂರ್ವಕವಾದ ವೃತ್ತಿಗಳನ್ನು ಬದಲಿಸಿ ನಾನು ಪ್ರಯತ್ನಪೂರ್ವಕವಾಗಿ ಒಂದು ವೃತ್ತಿಯನ್ನು ಕೊಡ್ತೀನಿ. ಆ ವೃತ್ತಿಯಲ್ಲೇ ನಿಂದಿರ್ತದೆ ಮನಸ್ಸು, ಆ ವೃತ್ತಿಯನ್ನು ನಿಂದಿರ್ತದೆ. ಈಗ ನೀನು ಚಿತ್ತವೃತ್ತಿಯನ್ನು ನಿಲ್ಲಿಸಿದೆಯೋ, ಗುಣಾತ್ಮಕವಾಗಿ ಬದಲಿಸಿದೆಯೋ? ಗುಣಾತ್ಮಕವಾಗಿ ಬದಲಿಸಿ. ನಾನು ನಿಲ್ಲಿಸೋ ಪ್ರಯತ್ನ ಮಾಡಿಲ್ಲ. ನಿಲ್ಲಿಸಿದ್ರೆ ಡೇಂಜರ್. ಎಷ್ಟು ಡೇಂಜರ್? ನಮ್ಮ ಭರತನಂಥ ಡೇಂಜರ್. ನೀವು ಕಟ್ಟಿ ಹಾಕ್ರಿ, ಕೈಯ ಕೈ ಅಂದ್ಕೊಂಡು ಸುಮ್ಮನೆ ಇರ್ತಾನೆ. ಅದೇ ಒಂದ್ಸಲ ಬಿಚ್ಚಿಬಿಟ್ರೆ ಇಡೀ ಆಶ್ರಮದ ಒಂದು ಮಾಡ್ಬಿಡ್ತಾನೆ. ಇದು ಹಾಗೆ ಕೆಟ್ಟ ಬುದ್ಧಿ, ನಾಯಿ ಬುದ್ಧಿ. ಇದಕ್ಕೆ ಒಂದು ರುಚಿ ಕೊಡಬೇಕು, ಚಾಕ್ಲೇಟಿನ ರುಚಿ. ನಾಮ: ಓಂ ಈಶಾಯ ನಮಃ, ಓಂ ಈಶಾಯ ನಮಃ, ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ, ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ್ ಅಂತ ಒಂದು 20 ಬರೆದು ಇಟ್ಕೋಬೇಡ್ರಿ. ಯಾವ್ದಾದ್ರು ಒಂದನ್ನೇ ನಾಮ ಕೊಡೋದು. ಆ ನಾಮದ ರುಚಿಯನ್ನು ಅದಕ್ಕೆ ಕೊಡೋದು. ಯಾವುದಕ್ಕೆ? ಮನಸ್ಸಿಗೆ ಕೊಡೋದು. ಅವಾಗೇನಾಗ್ತದೆ? ಕಟ್ಟಿನೂ ಹಾಕಲಿಲ್ಲ, ತನಗೆ ಹೆಂಗೆ ಬೇಕು ಹಂಗೆ ಅದನ್ನು ಬಿಡಲೂ ಇಲ್ಲ, ಬೇಕಾಬಿಟ್ಟು ಬಿಡ್ಲೂ ಇಲ್ಲ. ಈ ಮಧ್ಯದ ಸ್ಥಿತಿಯಲ್ಲಿ ನಾವು ಮನಸ್ಸನ್ನು ಹತೋಟಿಯಲ್ಲಿ ತರಲಿಕ್ಕೆ ಸಾಧ್ಯ ಇದೆ. ಪ್ರಗೃಹೀತ ಮನಃ ಇತಿ ರಮಣ ಉವಾಚ. ಗೊತ್ತಲ್ಲ, ಉಪದೇಶ ಸಾರ ನೀವೇನು ಅಭ್ಯಾಸ ಮಾಡಿರಿ, ಲೈಫ್ ಲಾಂಗ್ ಉಪಯೋಗಕ್ಕೆ ಬರ್ತದೆ. ಇಟ್ ಸಪೋರ್ಟ್ಸ್ ಯು, ಇಟ್ ಹೆಲ್ಪ್ಸ್ ಯು. ವಾಯುರೋಧನಾತ್ ಲೀನಮಾನಸಂ ಏಕಚಿಂತನಾತ್ ನಾಶಮೇತ್ಯದ. ನೀವು ಅನ್ಯಥಾ ಮನಸ್ಸನ್ನು ಪ್ರಗ್ರಹಿಸಿದ್ದೆ ಆದರೆ ಅದು ಪುನಃ ಮತ್ತೆ ಬರ್ತದ ಬರುವುದಿಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ಆದರೆ ಏಕಚಿಂತನ ಕೊಟ್ಟಿದ್ದೆ ಆದರೆ ನೀವು ಮನಸ್ಸನ್ನು ನಾಶ ಮಾಡಬಹುದು. ಹೆಂಗೆ ನಾಶ ಮಾಡಬಹುದು ಅದು ಮುಂದೆಲ್ಲ ಹೇಳಿದ್ದೇನೆ. ಅದು ಮತ್ತಂದರೆ ಈಗ ಉಪದೇಶ ಇದು ಬಿಡಬೇಕು, ಉಪದೇಶ ಲೆಕ್ಚರ್ ಮಾಡಬೇಕಾಗ್ತದೆ. ಸೊ ಇವನೇನಾಗಿದೆ ಈಗ, ಪ್ರಗೃಹೀತ ಮನಃ ಸಮಾಹಿತ ಚಿತ್ತ, ಅಲ್ಲಿ ಏನಾಗ್ತದೆ, ಒಂದು ಶಾಂತ ಸ್ಥಿತಿಗೆ ಉಳಿತದೆ. ಅವನು ನಿಜವಾದ ಸಾರಥಿ. ಆ ಸಾರಥಿ ಸದಾ ತಸ್ಯ ಅಶ್ವಸ್ಥಾನೀಯಾನಿ ಇಂದ್ರಿಯಾಣಿ, ಅಶ್ವಗಳು ಎಂದು ಕರೆಯಲ್ಪಟ್ಟಂತಹ ಈ ಪಂಚ ಇಂದ್ರಿಯಗಳು, ಇವು ಪಂಚ ಅಶ್ವಗಳು ಪಂಚ ಇಂದ್ರಿಯಗಳು, ಅಶ್ವಸ್ಥಾನೀಯಾನಿ ಇಂದ್ರಿಯಾಣಿ, ಪ್ರವರ್ತಯಿತು ನಿವರ್ತಯಿತು, ರಥವನ್ನು ಹಿಂದೆಯೂ ತಗೊಂಬರ್ಬೋದು ಮುಂದೆಯೂ ತಗೊಂಡು ಹೋಗ್ಬೋದು, ನಿಲ್ಲಿಸಲೂಬಹುದು, ರೈಟ್ ಟು ಟರ್ನ್ ಮಾಡ್ಬೋದು, ಲೆಫ್ಟ್ ಟು ಟರ್ನ್ ಮಾಡ್ಬೋದು. ಅಂದರೆ ಪ್ರಗೃಹೀತ ಮನಃ, ಅವನು ಮನಸ್ಸನ್ನು ಸದಾಕಾಲವು ಸಮಸ್ಥಿತಿಯಲ್ಲಿ ಇಟ್ಟುಕೊಂಡಿದ್ದರಿಂದಾಗಿ ಅವಾಗ ಏನಾಗ್ತದೆ, ಆ ರಥವನ್ನು ಹಿಂದೆ ಮುಂದೆ ಎಲ್ಲಿ ಬೇಕಲ್ಲಿ ತಗೊಂಡು ಹೋಗಲಿಕ್ಕೆ ಶಕ್ಯಾನಿ ವಶ್ಯಾನಿ ದಾಂತಾಹ ಸದಶ್ವ ಇವ ಇತರ ಸಾರಥಿ, ಬೇರೆ ಸಾರಥಿಗಳ ಜೊತೆ ಇದ್ದಂತಹ ಶ್ರೇಷ್ಠವಾದಂಥ ಕುದುರೆಗಳಂತೆ ಇವನ ಕುದುರೆಗಳು ಏನಾಗ್ಬಿಡ್ತವೆ, ಪಳಗಿದ ಕುದುರೆಗಳಾಗ್ತವೆ. ಈ ಪಳಗಿದ ಕುದುರೆಗಳಾಗಿದ್ದರಿಂದಾಗಿ ನಾವು ರಥವನ್ನು ಸರಿಯಾದ ರೀತಿ ತಗೊಂಡು ಹೋಗಲಿಕ್ಕೆ ಸಾಧ್ಯ. ಈ ರಥವನ್ನು ಈ ರಥ ಈ ಶರೀರ ಅನ್ನುವ ರಥವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಇನ್ನು ಯಹಾತು ಅವಿಜ್ಞಾನವಾನ್ ಭವತಿ, ಅದಕ್ಕೂ ಹೇಳ್ತಾರೆ ಯಹಾತು ಅವಿಜ್ಞಾನವಾನ್ ಭವತಿ ಅಮನಸ್ಕ ಸದಾ ಅಶುಚಿ ನ ಸ ತತ್ಪದ ಆಪ್ನೋತಿ ಸಂಸಾರಂ ಚ ಅಧಿಗಚ್ಚತಿ. ಗುಂ ಇದೆಯಲ್ಲ, ಅದು ವೈದಿಕ ಸ್ಟೇಟ್ಮೆಂಟ್. ಅದು ಸಂಸಾರಂ, ಸಂಸಾರಂ ಶಬ್ದವನ್ನು ಏನು ಮಾಡಿದ್ದಾರೆ, ಸಗುಂ ಸಗುಂ ಅಂತ ಹಾಕ್ಕೊಂಡಿದ್ದಾರೆ. ಯಸ್ತ್ವ ವಿಜ್ಞಾನವಾನ್ ಭವತಿ ಅಮನಸ್ಕ ಸದಾ ಶುಚಿ ನ ಸ ತತ್ಪದಮಾಪ್ನೋತಿ ಸಗುಂ ಸಾರಂ ಚಾಧಿಗಚ್ಚತಿ. ಯಹಾತು ಯಾರೇ ಆಗಿರಲಿ, ಹಾಂ ಯಾವನೇ ಆಗಿರಲಿ, ಅವನು ತಿಳುವಳಿಕೆ ಇಲ್ಲದೇ ಇದ್ದವನಾಗಿದ್ದಲ್ಲಿ ಅವಿಜ್ಞಾನವಾನ್ ಭವತಿ, ವಿವೇಕ ಇಲ್ಲದೇ ಇದ್ದವನು, ತಿಳುವಳಿಕೆ ಇಲ್ಲದೇ ಇದ್ದವನು, ಅವಿಚಾರವಂತನು, ಅಮನಸ್ಕ ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಟುಕೊಳ್ಳದೇ ಇದ್ದವನು, ಸದಾ ಅಶುಚಿ ಅಂತರ್ಶುದ್ಧಿ ಇಲ್ಲ, ಬಾಹ್ಯ ಶುದ್ಧಿನೂ ಇಲ್ಲ, ಅಶುಚಿ ಸಹ ತತ್ಪದಂ ನ ಆಪ್ನೋತಿ, ಆ ಬ್ರಹ್ಮ ಪದವನ್ನು ಅವನು ಹೊಂದುವುದಿಲ್ಲ. ಮತ್ತೇನು ಬೆಳೀತಾನೆ, ಸಂಸಾರಂ ಅಧಿಗಚ್ಚತಿ, ಅವನು ಸಂಸಾರವನ್ನು ಹೊಂದುತ್ತಾನೆ. ಸಂಸಾರ ಅಂದರೆ ಜನ್ಮ ಮರಣಗಳು, ಪುನರ್ಜನ್ಮಗಳ ಮರಣಗಳನ್ನು ಹೊಂದುತ್ತಾನೆ. ಇಸ್ ವೆರಿ ಬ್ಯೂಟಿಫುಲ್ ಥಿಂಗ್. ಇದು ಸಹಿತ ನಿನ್ನೆ ಹೇಳಿದ್ದೀನಿ ನಾನು, ಅರ್ಥ ಹೇಳಿದ್ದೀನಿ. ಎಷ್ಟು ಹಾಂ, ಯಹಾತು ಅವಿಜ್ಞಾನವಾನ್ ಭವತಿ ಅಮನಸ್ಕ ಅಪ್ರಗೃಹೀತ ಮನಸ್ಕ ಸಹ ತತೈವ ಅಶುಚಿ ಸದೈವ ನ ಸಹ ರಥಿ ತತ್ ಪೂರ್ವೋಕ್ತಂ ಅಕ್ಷರಂ ಅಕ್ಷರಂ ಯತ್ ಪರಂ ಪದಂ ಆಪ್ನೋತಿ ತೇನ ಸಾರಥಿನಾ. ಯಾರ ಮನಸ್ಸು ಸಮಾಧಾನದಿಂದ ಇಲ್ಲವೋ ಅವರು ಹೊರಗೆ ಶುದ್ಧರಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಹೊರಗೆ ಶುದ್ಧತೆ ಇದೆ ಅಂತಂದರೆ ಮನಸ್ಸಿನಲ್ಲಿ ಶುದ್ಧತೆ ಇರಬೇಕು. ಶುದ್ಧತೆ ಬೇರೆ, ಸ್ವಚ್ಛತೆ ಬೇರೆ. ಪ್ಲೀಸ್ ನೋಟ್, ಶುದ್ಧತೆ ಬೇರೆ, ಸ್ವಚ್ಛತೆ ಬೇರೆ. ಆಶ್ರಮವನ್ನು ಸ್ವಚ್ಛವಾಗಿಟ್ಟಾರೆ, ವಂಡರ್. ಏನು ಸ್ವಚ್ಛ ರೀ, ಫುಟ್ಪಾತು, ಕಿಟಕಿ, ಬಾಗಿಲ ಎಲ್ಲ ಸ್ವಚ್ಛವನ್ನು ಆಶ್ರಮದಲ್ಲಿ. ವೆರಿ ಗುಡ್. ಡಜನ್ ಮೀನ್ ಒಳಗಿದ್ದವರೆಲ್ಲರೂ ಶುದ್ಧ ಇದ್ದಾರೆ ಅಂತ ಹೇಳಿ ಅರ್ಥ ಆಗಿದೆ. ಅದಕ್ಕೆ ಇಂಗ್ಲೀಷ್ನ ಎರಡು ಬೇರೆ ಶಬ್ದಗಳಿವೆ, ಒಂದು ಹೈಜಿನ್ ಅಂತಾರೆ, ಒಂದು ಕ್ಲೀನ್ಲಿನೆಸ್ ಅಂತ. ಬಟ್ಟೆಗಳು ಭಾರಿ ಶುದ್ಧವಾಗಿರ್ಬೋದು, ಆದರೆ ಮನಸ್ಸು ಶುದ್ಧ ಇಲ್ಲ. ಅಂದರೆ ಹೈಜಿನ್ ಏನು ತೋರಿಸ್ತದೆ ಅಂತಂದರೆ, ಅದು ವಸ್ತುವಿನ ಶುದ್ಧತೆಯನ್ನು ತೋರಿಸ್ತದೆ ಮತ್ತು ಶುದ್ಧವಾದ ಮೌಲ್ಯಗಳನ್ನು ತೋರಿಸ್ತದೆ. ಅದಕ್ಕೆ ಅಂತಃಶುದ್ಧಿ, ಬಹಿಶುದ್ಧಿ ಅಂತ. ಅಂತಃಶುದ್ಧಿ ಅಂತಂದರೆ ಮನಸ್ಸು ಬುದ್ಧಿಗೆ ಸಂಸ್ಕಾರ ಇರಬೇಕು. ಮನಸ್ಸು ಬುದ್ಧಿಗಳಿಗೆ ಸಂಸ್ಕಾರ ಇತ್ತು ಅಂದರೆ ಅಂತಃಶುದ್ಧಿ. ಮನಸ್ಸು ಬುದ್ಧಿಗಳಿಗೆ ಸಂಸ್ಕಾರ ಇರಬೇಕು ಅಂತಂದರೆ ಧರ್ಮವನ್ನು ಆಧರಿಸಿದ ಮೌಲ್ಯಗಳಿರಬೇಕು. ಅರ್ಥಾತ್ ಧರ್ಮಕ್ಕೆ ಮೌಲ್ಯ ಇದ್ದರೆ ನಡವಳಿಕೆಗಳಿಗೂ ಮೌಲ್ಯ ಇರ್ತದೆ, ನೈತಿಕತೆಗೂ ಮೌಲ್ಯ ಇರ್ತದೆ. ನೈತಿಕತೆಗೆ ನಡವಳಿಕೆಗೆ ಮೌಲ್ಯ ಇದ್ದರೆ ಮನಸ್ಸು ಬುದ್ಧಿಗಳಿಗೆ ಸಂಸ್ಕಾರ ಸಿಗುತ್ತದೆ. ಮನಸ್ಸು ಬುದ್ಧಿಗಳಿಗೆ ಸಂಸ್ಕಾರ ಸಿಕ್ಕರೆ ಮನಸ್ಸು ಸಮಾಧಾನದಲ್ಲಿ ಇರ್ತದೆ. ಮನಸ್ಸು ಸಮಾಧಾನದಲ್ಲಿತ್ತು ಅಂತಂದರೆ ಸಹಜವಾಗಿಯೇ ಹೊರಗಡೆ ನನ್ನ ಟೇಬಲ್ಲು, ನನ್ನ ಫ್ಲೋರು, ನನ್ನ ಬೆಡ್ಡು, ಬ್ರಹ್ಮಚಾರಿಗಳು ಸರಿಯಾಗಿ ಕೇಳಿಸ್ಕೊಳ್ಳಿ, ಎಲ್ಲವೂ ಕೂಡ ಶಿಸ್ತಿನಲ್ಲಿ ಇರ್ತವೆ. ನನ್ನ ಬುಕ್ಗಳು, ನಾನು ಹೇಗೆ ಊರ್ಣವಾಗಿಡಬೇಕು, ಬಾತ್ರೂಮು, ಈ ಕ್ಲೀನ್ಲಿನೆಸ್ ಅಂತಂದರೆ ಎವ್ರಿಥಿಂಗ್ ಇಸ್ ಕೌಂಟೆಡ್. ಅದಕ್ಕೆ ಸ್ವಾಮೀಜಿ ನಾನು ಇವ್ರನ್ನ ಎಂಪ್ಲಾಯ್ ಮಾಡ್ಕೊಂಡಿನಿ, ಇವ್ರ ಕೆಲಸ ಎಲ್ಲ ಶುದ್ಧಿ ಇಡೋದು. ಒಳಗೆ ಯು ವಾಂಟ್ ಟು ಹೈಯರ್ ದಿ ವ್ಯಾಲ್ಯೂ, ಬಟ್ ಯು ಡೋಂಟ್ ವಾಂಟ್ ಟು ಫಾಲೋ ದಿ ವ್ಯಾಲ್ಯೂ. ಎಳಿ ಸಿಕ್ಕರೆ ಮಾತಾಡ್ಬಿಡ್ತೀನಿ ನೋಡಿ, ನಾನು ಏನು ಮಾಡಬೇಕು ಈಗೇನು ಮಾಡಿಕತ್ತೆ ಅಂತಂದರೆ ರಿವರ್ಸ್ ಗೇರ್ ಹಾಕಲಿಕ್ಕೆ. ಸ್ವಾಮಿ ಬಾ ಕೆಳಗೆ ಬಾ ಕೆಳಗೆ ಬಾ, ಅದಕ್ಕೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಟೈಮ್ ತಗೋತೀನಿ. ಬ್ರಹ್ಮಚಾರಿಗಳು ನಾವು ಅನುಸರಿಸಿದ್ರೆ ಇನ್ನು ಯಾರು ಅನುಸರಿಸ್ಬೇಕ್ರಿ? ವಿ ನೀಡ್ ಟು ನೋ, ವಿ ನೀಡ್ ಟು ಲರ್ನ್. ನಾವು ತಿಳ್ಕೋಬೇಕು, ಅದನ್ನು ನಾವು ಫಾಲೋ ಮಾಡಬೇಕು, ನಾವು ಇಟ್ಕೋಬೇಕು. ನಾಳೆ ನಿಮ್ಮ ಶಿಷ್ಯರು ಕೂಡ ಅದನ್ನು ಅನುಸರಿಸ್ತಾರೆ. ಅಶುಚಿ ಆಗಿರ್ತಾನೆ ಯಾಕೆ? ಅವನು ಅವಿವೇಕಿ, ಅವಿಚಾರವಂತ, ದಡ್ಡ, ಮೂರ್ಖ, ಸ್ಟುಪಿಡ್, ಬಾಲಬುದ್ಧಿ ಅವ, ಮಂದ ಬುದ್ಧಿ ಅವ. ಎಷ್ಟು ಶಬ್ದ ಬೇಕು ನಿಮಗೆ? ಕೈ ಚಾಕ್ಲೇಟ್ ತಿನ್ಬೇಕಾದ್ರೆ ಕೈಯೆಲ್ಲ ಸ್ವಲ್ಪ ನೆಕ್ಕೋತಾವೆ, ಕೈಯೆಲ್ಲ ಜಿಬ್ಬಿ ಜಿಬ್ಬಿ ಆಗಿದೆ, ಮುಖನೂ ಒರೆಸ್ಕೊಂಡಿರ್ತವೆ. ಈ ಶೋಕಿ ಬಾಲಬುದ್ಧಿ. ಇನ್ನು ಊಟ ಮಾಡಿ ಬಂದಾದ್ರೆ ಕೈ ಇಟ್ಟಂಕನೂ ಎಲ್ಲ ಅಗಲ ಅಂಟ್ಕೊಂಡಿರ್ತವೆ, ಇಲ್ಲೆಲ್ಲ ಹತ್ತಿರ್ತವೆ. ಇವನ ಬಾಲಬುದ್ಧಿ, ಇವನು 50 ವರ್ಷ ಆಗ್ಯಾವ, ಇವನು ಬಾಲಬುದ್ಧಿ ಇನ್ನೂ ಬಿಟ್ಟಿಲ್ಲ. ಹಾಗಾಗಿ ಆ ಶುಚಿ ಅನ್ನೋ ಶಬ್ದವನ್ನು ತುಂಬ ಲಿಮಿಟ್ಟಾಗಿ ಅರ್ಥ ಮಾಡ್ಕೋಬೇಡಿ. ಅದರ ಎಷ್ಟು ವಿಶಾಲತೆ ಸಾಧ್ಯದ ಅಷ್ಟರ ತನಕನೂ ಚಿಂತನೆ ಮಾಡು. ಇದನ್ನೇ ಅವರು ಅಮೇರಿಕನ್ಸ್ ಏನು ಕರೀತಾರೆ ಇದಕ್ಕೆ ಅಂತಂದರೆ ಡೆಕಾರಮ್ ಅಂತ ಕರೀತಾರೆ. ಆ ಡೆಕಾರಮ್ ಎಲ್ಲ ಸ್ಕೇಲ್ನಲ್ಲೂ ಡೆಕಾರಮ್ ಇರ್ತದೆ. ಕಿಚನ್ ಡೆಕಾರಮ್ ಬೇರೆ, ಫಾರ್ಮಲ್ ಡೈನಿಂಗ್ ಹಾಲ್ ಡೆಕಾರಮ್ ಬೇರೆ, ಇನ್ಫಾರ್ಮಲ್ ಡೈನಿಂಗ್ ಹಾಲ್ ಡೆಕಾರಮ್ ಬೇರೆ, ಬಿಲ್ಡಿಂಗ್ ಡೆಕಾರಮ್ ಬೇರೆ, ಗಾರ್ಡನ್ ಡೆಕಾರಮ್ ಬೇರೆ, ರೋಡ್ ಡೆಕಾರಮ್ ಬೇರೆ, ಸಿಟಿ ಡೆಕಾರಮ್ ಬೇರೆ, ಫಂಕ್ಷನಲ್ ಡೆಕಾರಮ್ ಬೇರೆ. ಅಂದರೆ ಯಾವ್ಯಾವ ಫಂಕ್ಷನನ್ನು ಯಾವ ಡೆಕಾರಮ್ದಲ್ಲಿ, ಅಂದರೆ ಯಾವ ರೀತಿಯಲ್ಲಿ ಅದನ್ನು ನಾವು ಪ್ರೆಸೆಂಟ್ ಮಾಡಬೇಕು. ಊಟದ ಮನೆಯನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಅಡುಗೆ ಮನೆಯನ್ನು ಯಾವ ರೀತಿ ಪ್ರೆಸೆಂಟ್. ದೀಸ್ ವ್ಯಾಲ್ಯೂಸ್ ಆರ್ ವೆರಿ ರಿಚ್. ಮೋದಿ ಅಂತಾನೆ ಈ ವ್ಯಾಲ್ಯೂಗಳನ್ನು ಪುನಃ ನಾವು ಭಾರತ ದೇಶದಲ್ಲಿ ತಂದಿಡಬೇಕು. ಆವಾಗ ನಾವು ಜಾಗತಿಕವಾಗಿ ನಾವು ಮುಂದುವರಲಿಕ್ಕೆ ಸಾಧ್ಯ. ಇವರಂತಾರೆ ನಮ್ಮ ಮನೆಯೊಳಗೆ ಬಚ್ಚಲ ಮನೆ ಇಲ್ಲ, ಕಟ್ಟಿಕೊಟ್ಬಿಟ್ರಿ, ಅಷ್ಟು ಸಾಕು, ಇದಕ್ಕಿಂತ ಮುಂದುವರಿಯೋದು ಬೇಡ ಅಂತ ಇವರು ಅಂತಾರೆ. ಇವರಿಬ್ಬರ ಮಧ್ಯೆ ಟಗ್ ಆಫ್ ವಾರ್ ಇರೋದು ಇಷ್ಟೇ. ಅವನು ಒಂದು 100 ವರ್ಷದ ನಂತರದ ನಮ್ಮ ಜಗತ್ತಿನಲ್ಲಿ ನಮ್ಮ ಭಾರತದ ಭವಿಷ್ಯ ಏನು ಅದನ್ನು ಈಗ ಸಿದ್ಧತೆ ಮಾಡಬೇಕು ಅಂತ ಅವನಂತಾನೆ. ಇವರಂತಾರ ಅದೆಲ್ಲ ನಮಗೆ ಬೇಡ, ನಮ್ಮ ಮನೆಯಿಂದ ಬಚ್ಚ ಮನೆಯನ್ನು ಕಟ್ಟಿಕೊಟ್ಬಿಟ್ರೆ ಸಾಕು, ಏನು ಮಾಡೋಣ ಈಗ. ಆಚಾರ್ಯ ಅಂತಾನೆ ಅಣ್ಣ ಆಚಾರ್ಯ, ನಮ್ಮ ದೇಶ ಹಳ್ಳಿಗಳ ದೇಶ, ಆದ್ದರಿಂದ ಹಳ್ಳಿಗಳನ್ನು ಪಂಚಾಯತಿಗಳನ್ನು ಯಾವುದನ್ನು ಡಿಸ್ಟರ್ಬ್ ಮಾಡಬೇಡ್ರಿ, ಅದು ಹೆಂಗದ ಹಂಗೆ ಇಟ್ಬಿಡ್ರಿ. ಇಲ್ಲಪ್ಪ, ಜಾಗತಿಕವಾಗಿ ಮುಂದುವರಿಬೇಕು, ಕೈಗಾರಿಕವಾಗಿ ಮುಂದುವರಿಬೇಕು ಅಂತ ಮೋದಿ ಅಂತಾನೆ. ಅದೆಲ್ಲ ಯಾಕೆ ಬೇಡ, ಎಲ್ಲರ ಮನೆ ಒಂದು ಮಗ್ಗ ಹಾಕ್ಕೊಟ್ಬಿಡ್ರಿ, ಎಲ್ಲರಿಗೂ ನೌಕರಿ ಸಿಗಬೇಕು, ಎಲ್ಲರಿಗೂ ಉದ್ಯೋಗ ಸಿಗಬೇಕು, ಎಲ್ಲರಿಗೂ ಫ್ಯಾಕ್ಟ್ರಿ ಉದ್ಯೋಗ ಸಿಗಬೇಕು ಅಂತ ಯಾಕೆ ವಿಚಾರ ಮಾಡ್ತೀರಿ? ಟಗ್ಗಬ್ಬಾರ್ ಸಮಸ್ತ ರಾಷ್ಟ್ರವನ್ನು ಒಂದು ಘಟಕ ಅಂತ ಯಾರು ನೋಡೋದೇ ಇಲ್ಲ. ಸಮಗ್ರ ರಾಷ್ಟ್ರವನ್ನು ಒಂದು ಘಟಕ ಅಂತ ನೋಡಿದರೆ ಸಹಜವಾಗಿಯೇ ನಾವು ಇತರ ರಾಷ್ಟ್ರಗಳನ್ನ ನೋಡಲಿಕ್ಕೆ ನಮಗೆ ಸಾಧ್ಯ ಇದೆ, ಅದು ತಕ್ಕಂತೆ ನಾವು ಮುಂದುವರಿಲಿಕ್ಕೂ ಸಾಧ್ಯ ಇದೆ ಅಂತ ಪಾಪ ಅಂತಾನೆ. ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ, ನಾವು ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ. ಏಕೆಂದರೆ ಏನಂತದಕ್ಕೆ ಮನೆಯಲ್ಲಿ ಗೇಣು ಹಾಕದಿದ್ದ ಊರೆಲ್ಲ ಅಳಿಲಿಕ್ಕೆ ಹೋದ್ನ ಅಂತ. ಹಂಗೆ ಏನೋ ಒಂದು ಗಾದೆ ಮಾಡ್ತಿದ್ದೆ. ಸೊ ನಮ್ಮ ನಮ್ಮ ಜಾಗ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಸಾಕಂತ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತದೆ. ಎಲ್ಲೇ ಇರು, ನಿನ್ನ ಜಾಗ ಸ್ವಚ್ಛವಾಗಿ ಇಟ್ಕೊ, ನಿನ್ನ ಕರ್ಮ ಏನೇ ಮಾಡು ಆ ಕರ್ಮವನ್ನು ಸ್ವಚ್ಛವಾಗಿ ಮಾಡು, ಕಾಯ ವಾಚ ಮನಸ್ಸ, ಅಲ್ಲಿ ತ್ರಿಕರ್ಣ ಶುದ್ಧನಾಗಿ ನಿನ್ನ ಕೆಲಸವನ್ನು ಮಾಡು. ಅದು ಶುಚಿ, ಅದು ಶುಚಿ. ಮನಸ್ಸಿನಾಗ ವಿಚಾರ ಒಂದು, ಕೈಯೋ ಕೆಲಸ ಒಂದು, ಬುದ್ಧಿಯೊಳಗೆ ನಿರ್ಣಯ ಒಂದು ಬೇಡ. ನಿನ್ನ ಇಮೋಷನ್ಸ್ ಒಂಥರ, ಬುದ್ಧಿ ಒಂಥರ, ನಿನ್ನ ಮಾತು ಒಂಥರ, ನಿನ್ನ ನಡೆ ಒಂಥರ ಬೇಡ. ಎಲ್ಲವನ್ನು ಒಟ್ಟು ಸೇರಿಸಿ ಬಸವಣ್ಣ ಅಂತಾನೆ, ಕಾಯಕವೇ ಕೈಲಾಸ. ಎಲ್ಲರೂ ಕರೆಕ್ಟಾಗೇ ಹೇಳಿದ್ರು, ಆದರೆ ನಾವು ಯಾರೂ ಕರೆಕ್ಟಾಗಿ ಅನುಸರಿಸಲಿಕ್ಕೆ ನಾವು ಸಿದ್ಧರಿಲ್ಲ. ಇಲ್ಲಿ ಆ ಮಾತನ ಉಪನಿಷತ್ತಲ್ಲಿ ಹೇಳ್ತದೆ, ಅಶುಚಿಹಿ, ಅವನು ಹೇಗಿರ್ತಾನೆ, ಅವನು ಅಶುಚಿಹಿ ನ ಸತ್, ಅವನು ಸಹ ತತ್ಪದಂ ನ ಆಪ್ನೋತಿ, ಆ ಬ್ರಹ್ಮ ಪದವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಏನು ಪಡೀತಾನೆ, ಸಂಸಾರಂ ಚ ಅಧಿಗಚ್ಚತಿ, ಪೂರ್ವೋಕ್ತಂ ಅಕ್ಷರಂ ಯತ್ ಪರಂ ಪದಂ, ಯಾವುದದು ಪೂರ್ವ ಉಕ್ತಂ ಅಕ್ಷರಂ ಪದಂ, ನಾಶರಹಿತವಾದಂತಹ ಅಕ್ಷರ ಪದ, ಆ ಬ್ರಹ್ಮ ಪದ, ಆ ಸಚ್ಚಿದಾನಂದ ಆತ್ಮಸ್ಥಿತಿ, ಅದನ್ನು ನ ಆಪ್ನೋತಿ ತೇನ ಸಾರಥಿನ, ಅಂತಹ ಸಾರಥಿಯಿಂದ ಅದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನ ಕೇವಲ ತತ್ನ ಆಪ್ನೋತಿ ಇಷ್ಟೇ ಅಲ್ಲ, ಅವನು ಅದನ್ನು ಪಡ್ಕೊಂಬುದಿಲ್ಲ ಅನ್ನೋದಷ್ಟೇ ಅಲ್ಲ, ಸಂಸಾರಂ ಚ ಜನ್ಮ ಮರಣ ಲಕ್ಷಣ ಅಧಿಗಚ್ಚತಿ, ಪುನಃ ಪುನಃ ಜನ್ಮಗಳಲ್ಲಿ ಜಾರಿ ಬೀಳುತ್ತಾನೆ. ಪುನರಪಿ ಜನನಂ ಪುನರಪಿ ಜನನ ಪುನರಪಿ ಜನನಂ ಪುನರಪಿ ಜನನಿ ಜಠರೇ ಶಯನಂ, ಇಹ ಸಂಸಾರೇ ಬಹು ದುಸ್ಸಾರೆ ಕೃಪಯಾಪಾರೇ ಪಾಹಿ ಮುರಾರೆ. ಅಂದಮೇಲೇ ಭಗವಂತ ಕರುಣೆ ಬೀರಿ ಅವನಿಗೆ ಜನ್ಮ ಎತ್ತಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾನೆ. ಯಾವಾಗ ಜನ್ಮ ಎತ್ತಿದನೋ ಆವಾಗಲೇ ನೀನು ಯಾವನ್ಲೆ ಅಂತ ಮುಷ್ಟಿ ಮಾಡಿಕೊಂಡು ಬಂದು ಗುದ್ದೋದಂತ ತಳ ಅವನಿಗೆ ಅಷ್ಟೇ. ಆಮೇಲೆ ನಮ್ಮಂಥವ್ರು ಹೋಗಿ ಕೈ ಬಿಡಿಸಿ, ಏ ಹಂಗೆ ಯಾಕೆ ಹಿಡ್ಕೊಂಡು ಕೈ ಬಿಡು, ಇದನ್ನು 10 ರೂಪಾಯಿ ಹಿಡ್ಕೊ, ಇದು ಇದ್ರೆ ನೀ ಬದುಕ್ತಿ, ಇದಿಲ್ಲ ಅಂದರೆ ನೀ ಬದುಕೋದಿಲ್ಲ ಅಂತ ಅದಕ್ಕೆ ಸಂಸ್ಕಾರ ಕೊಡ್ತೀವಿ. ಯಾವುದು ಸಂಸ್ಕಾರ, ಹೆಣ ಹೆಣ ಹೆಣ ಹಣ ಹಣ ಹಣ ಅಂತ ಸಂಸ್ಕಾರ ಕೊಡ್ತೀವಿ. ಯಾವನಾದ್ರೂ ಆ ಕೂಸಿನ ಎತ್ಕೊಂಡು ಕಿಮ್ಯಾಗ ಓಂ ನಮ ಶಿವ ಹೇಳ್ತಾನೇನು, ಆ ಕೂಸಿನ ಎತ್ಕೊಂಡು ರಾಮ ರಾಮ ಅಂತಾನೇನು ಓಂಕಾರವನ್ನು ಹೇಳ್ತಾನೇನು, ಇಲ್ಲ ಮೊದಲು ಎತ್ಕೊಂಡು ಮುಷ್ಟಿ ಬಿಡಿಸಿ 100 ರೂಪಾಯಿ ತಿರುಗಿ ತಗ, ಇದಿದ್ರೆ ನೀ ಬದುಕ್ತಿ, ಇದಿಲ್ಲ ಅಂದರೆ ನೀ ಸಾಯ್ತಿ ತಗ. ಸಂಸ್ಕಾರ ಆತ್ ನೋಡ್ರಿ, ಯಾವ ಸಂಸ್ಕಾರ, ಹಣದ್ದು. ಅವತ್ತಿಂದ ಶುರು ಮಾಡ್ದೆ ಹಣ ಹಣ ಹಣ ಹಣ ಹಣ ಹೊಡ್ಕೊಂಡು ಹೊಡ್ಕೊಂಡು ಹಂಗೆ ಬರು. ಅಲ್ಲ ನಂದು ಯಾಕೆ ಮಾತಾಡ್ತಂತಂದ್ರೆ, ಜನ್ಮ ಮರಣ ಲಕ್ಷಣ ಸಂಸಾರಂ ಅಧಿಗಚ್ಚತಿ, ಇವನು ಹುಟ್ಟು ಸಾವುಗಳಿಂದ ಕೂಡಿದಂತಹ ಈ ಸಂಸಾರವನ್ನು ಪುನಃ ಪ್ರವೇಶಿಸ್ತಾನೆ. ಅಂದ್ರೇನು, ಇವನ ಜನ್ಮವನ್ನು ತಪ್ಪೋದಿಲ್ಲ ಅಂತ ಅರ್ಥ. ಹಾಂ, ಶ್ಲೋಕ, ಮುಂದಿನ ಶ್ಲೋಕ, ಎಷ್ಟು ವಿಜ್ಞಾನವಾನ್ ಭವತಿ ಸಮನಸ್ಕ ಸದಾ ಶುಚಿ ಸತು ತತ್ಪದಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ ಯಸ್ತು ವಿಜ್ಞಾನವಾನ್ ಭವತಿ ಸಮನಸ್ಕ ಸದಾ ಶುಚಿಃ ಸತು ತತ್ಪದಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ. ಅದರ ಅಪೋಸಿಟ್ ಯಹಾತು ವಿಜ್ಞಾನವಾನ್ ಭವತಿ, ವಿವೇಕಿಯಾಗಿದ್ದಾನು. ಸಮನಸ್ಕಃ ಸದಾ ಶುಚಿಃ, ಅವನು ಸಮಾಧಾನದಿಂದ ಕೂಡಿದ ಮನಸ್ಸಿನವನಾಗಿದ್ದಾನೆ, ಶುದ್ಧನಾಗಿದ್ದಾನೆ. ಅಂತರಂಗ ಬಾಹ್ಯ ಬಾಹ್ಯದಲ್ಲಿ ಎಲ್ಲರೂ ಶುದ್ಧನಾಗಿದ್ದಾನೆ. ಅವನು ಮಾತ್ರ ತತ್ಪದ ಮಾಪ್ನೋತಿ, ಅವನು ಮಾತ್ರ ಸತು ಅವನು ಮಾತ್ರ ತತ್ಪದ ಮಾಪ್ನೋತಿ, ಆ ಬ್ರಹ್ಮ ಪದವಿಯನ್ನು ಹೊಂದುತ್ತಾನೆ. ಯಸ್ಮಾತ್ ಭೂಯ ನ ಜಾಯತೆ, ಯಾವುದನ್ನು ಹೊಂದೋದ್ರಿಂದ ಭೂಯ ಮತ್ತೆ ಈ ಭೂಮಿಗೆ ಈ ಲೋಕಕ್ಕೆ ಅವನ ಜನ್ಮವನ್ನು ಎತ್ತುವುದಿಲ್ಲ. ನ ಜಾಯತೆ ಅಂತಾದ ಅವನಿಗೆ ಪುನರ್ಜನ್ಮ ಇಲ್ಲ. ಅವನ ಜನ್ಮ ಜನ್ಮಾಂತರದ ತಪಸ್ಸು ಈಗ ಫಲಿಸಿತು. ಕೃತಕೃತ್ಯನಾದ, ಕೃತಾರ್ಥನಾದ, ಮತ್ತೆ ಅವನನ್ನು ಸಾಧಿಸಬೇಕು ಅನ್ನೋದು ಯಾವುದೂ ಇಲ್ಲ. ಮಾಡಬೇಕು ಅನ್ನೋ ಕರ್ತವ್ಯದ ಬಂಧನ ಅವನಿಗೆ ಯಾವುದೂ ಇಲ್ಲ. ಬಿಡಬೇಕು ಅನ್ನೋದು ಇಲ್ಲ, ಮಾಡಬೇಕು ಅನ್ನೋದು ಇಲ್ಲ. ಧರ್ಮ ಅಧರ್ಮ ಪಾಪ ಪುಣ್ಯ ಒಳ್ಳೆಯದು ಕೆಟ್ಟದು ಇವುಗಳ ಬಂಧನಗಳಿಂದ ಅವನು ಮುಕ್ತನಾದ, ಕರ್ತವ್ಯ ಅಕರ್ತವ್ಯಗಳಿಂದ ಮುಕ್ತನಾದ, ಯಾವುದೇ ಭಾವನಾತ್ಮಕವಾದ ಪ್ರವೃತ್ತಿಗಳಿಗೆ ಅವನು ಸಿಲುಕಿಕೊಳ್ಳುವುದಿಲ್ಲ ಅನ್ನುವಂಥ ಇವೆಲ್ಲ ವಿಚಾರಗಳನ್ನು ನಾವಿಲ್ಲಿ ಕಾಣಬಹುದು. ಎಲ್ಲಿ ಅಂತಂದರೆ ಅವನು ತತ್ಪದ ಮಾಪ್ನೋತಿ, ಅವನು ಮತ್ತೆ ಹುಟ್ಟುವುದಿಲ್ಲ ಅನ್ನಲಿಕ್ಕೆ ಇಷ್ಟೆಲ್ಲ ಶಬ್ದಗಳನ್ನು ನಾವು ಸೇರಿಸ್ಕೋಬಹುದು. ಭಾಷ್ಯ 94. ಯಸ್ತು ದ್ವಿತೀಯ ವಿಜ್ಞಾನವಾನ್ ಭವತಿ ವಿಜ್ಞಾನವತ್ ಸಾರಥಿ ಉಪೇತಃ ರಥಿ ವಿದ್ವಾನ್ ಇತ್ಯೇತತ್ ಯುಕ್ತಮನಃ ಸಮನಸ್ಕಃ ಸಹ ತತೈವ ಸದಾಶುಚಿಃ ಸತು ತತ್ಪದಮಾಪ್ನೋತಿ ಯಸ್ಮಾತ್ ಆಪ್ತಾತ್ ಪದಾತ್ ಅಪ್ರಚ್ಯುತಃ ಸನ್ನ ಭೂಯಃ ಪುನಃ ನ ಜಾಯತೆ ಸಂಸಾರೇ. ಅವನು ಸಂಸ್ಕಾರ ರಹಿತವಾದ ಮನಸ್ಸಿನವನ ಬಗ್ಗೆ ಹೇಳಿದರು. ಇಲ್ಲಿ ಸಂಸ್ಕಾರ ಸಹಿತವಾದ ಮನಸ್ಸಿದ್ದವನು ಅವನು ವಿವೇಕಿ ಆಗಿದ್ದರಿಂದಾಗಿ, ಸದಾ ಶುಚಿ ಸದಾ ಪವಿತ್ರನಾಗಿದ್ದರಿಂದಾಗಿ ಅವನು ಆ ಬ್ರಹ್ಮ ಪದವಿಯನ್ನು ಹೊಂದುತ್ತಾನೆ. ಬ್ರಹ್ಮ ನಿತ್ಯ ಶುದ್ಧ ಸ್ವಚ್ಛ, ಇದು ಮೊದಲು ಗುರುತಿಸಿ. ಬ್ರಹ್ಮನ ಯಥಾಸ್ಥಿತಿ ಹೇಗಿದೆ ಅಂತಂದರೆ ನಿತ್ಯ ಶುದ್ಧ ಬುದ್ಧ ಕೇವಲ ಚೈತನ್ಯವೇ ಬ್ರಹ್ಮನ ಸ್ಥಿತಿ. ಅದು ನನಗೆ ಬೇಕಾಗಿತ್ತು ಅಂದ್ರೆ ನಾನು ಹೇಗಿರಬೇಕು? ಅಷ್ಟೇ ಅಷ್ಟೇ. ಈಶ್ವರನ ಒಲುಮೆಯಿಂದ ಸದ್ಗುರು ಪ್ರಾಪ್ತಿಯಾಗ್ತಾನೆ, ಈಶ್ವರ ಕೃಪೆಯಿಂದ ಸದ್ಗುರು ಪ್ರಾಪ್ತಿಯಾಗ್ತಾನೆ. ವಿವೇಕ ಚೂಡಾಮಣಿಯಲ್ಲಿ ನೀವು ಪ್ರಾರಂಭದಲ್ಲಿ ನೀವು ಅಭ್ಯಾಸ ಮಾಡಿದ್ದೀರಿ ಏನು, ಏತತ್ರಯಂ ದುರ್ಲಭಂ ದೈವಾನುಗ್ರಹ ಹೇತುಕಂ. ಈ ಮೂರು ದುರ್ಲಭ, ಇವು ದೈವ ಸಂಕಲ್ಪದಿಂದಲೇ ಇವು ಪ್ರಾಪ್ತವಾಗ್ತವೆ, ದೈವಾನುಗ್ರಹದಿಂದ ಇವು ಪ್ರಾಪ್ತವಾಗ್ತವೆ. ಇವು ಮೂರು ಮನುಷ್ಯನಾಗಿ ಹುಟ್ಟೋದು, ಅವನು ಮುಮುಕ್ಷವಾಗಿ ಪರಿವರ್ತಿಸಿಕೊಳ್ಳುವುದು, ಆನಂತರ ಆ ತೀವ್ರವಾದ ಮೋಕ್ಷವನ್ನು ಬಯಸಿದಂತಹ ಮುಮುಕ್ಷುವಿಗೆ ಸರಿಯಾದಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪ್ರಾಪ್ತಿಯಾಗುವುದು ಇವತ್ತು ಈಶ್ವರ ಅನುಗ್ರಹದಿಂದ. ಹೀಗಾಗಿ ಯಾವನು ಶುಚಿತ್ವವನ್ನು ರೂಢಿಸಿಕೊಂಡಿದ್ದಾನೆ, ಸಂಸ್ಕಾರವನ್ನು ರೂಢಿಸಿಕೊಂಡಿದ್ದಾನೆ, ಅಲ್ಲಿ ಈಶ್ವರ ಕೃಪೆ ಆಗ್ತದೆ. ಆ ಈಶ್ವರ ಕೃಪೆ, ಆ ಕೃಪೆಯಿಂದಾಗಿ ಸದ್ಗುರು ಪ್ರಾಪ್ತಿ, ಆ ಸದ್ಗುರು ಪ್ರಾಪ್ತಿಯಿಂದ ಸದುಪದೇಶ. ಆ ಭಗವಂತನು ಆ ಈಶ್ವರನು, ನೀನು ಜೀವ, ನೀವಿಬ್ಬರು ಬೇರೆ ಅಲ್ಲ, ಜೀವೇಶ್ವರ ಐಕ್ಯ, ಒಬ್ಬನೇ ಒಬ್ಬನಿದ್ದೀಯ ಅನ್ನುವ ತತ್ವಜ್ಞಾನೋಪದೇಶ ಅಲ್ಲಿ ಆಗ್ತದೆ. ಅದು ಒಂದು ವಿಶಿಷ್ಟವಾದ ಸಂಪ್ರದಾಯದಲ್ಲಿ, ಮೆಥಡಿನಲ್ಲಿ, ಮೆಥಡಾಲಜಿಯಲ್ಲಿ ಆದಾಗ ಮಾತ್ರ ಆ ಶಬ್ದಗಳು ಅವು ಜೀವಂತವಾಗ್ತವೆ. ಅಲ್ಲಿವರೆಗೂ ಶಬ್ದಗಳೆಲ್ಲ ಜಡ. ಅಂದರೆ ಸದ್ಗುರುವಿನ ಮುಖದಿಂದ ಬಂದಂಥ ಉಪದೇಶದ ಶಬ್ದಗಳು ಅವು ಜೀವ ಪಡಿತಾವೆ. ಆ ಜೀವ ಪಡಿತಾವೆ ಅನ್ನೋಂಥದ್ದು ಹೇಗೆ ಆಗ್ತದೆ ಅಂತಂದರೆ, ಜೀವ ತನ್ನ ಜೀವತ್ವ ಭಾವವನ್ನು ಅವನು ಗುರುತಿಸ್ತಾನೆ. ಇದು ಭ್ರಮ, ಇದು ಮಿಥ್ಯ, ಇದು ತೋರಿಕೆ, ಇದು ಬರೀ ಭ್ರಾಂತಿ ಮಾತ್ರ, ವಾಸ್ತವಿಕತೆ ಬ್ರಹ್ಮ ಒಂದೇ ಸತ್ಯ ಅನ್ನುವುದನ್ನು ಗುರುತಿಸ್ತಾನೆ. ಆ ಗುರುತಿಸಲಿಕ್ಕೆ ಆ ಲೈವ್ ಉಪದೇಶ. ಅದಕ್ಕೆ ನಾನು ಹಾಸ್ಯಮಯವಾಗಿ ಹೇಳಿದೆ, ಫೋಟೋ ಗುರುಗಳು ಯಾವುದಕ್ಕೂ ಉಪಯೋಗ ಬರುವುದಿಲ್ಲ. ನಿಮ್ಮ ಶ್ರದ್ಧೆಯನ್ನು ಅವರು ಪ್ರಚೋದನೆ ಮಾಡಬಹುದು, ನಿಮ್ಮಲ್ಲಿ ಆಸಕ್ತಿಯನ್ನು ಮೂಡಿಸಬಹುದು, ನಿಮ್ಮನ್ನು ಇನ್ಸ್ಪೈರ್ ಮಾಡಬಹುದು, ಆದರೆ ಸಾಕ್ಷಾತ್ ನಮ್ಮ ಮನಸ್ಸಿನೊಳಗೆ ಏನು ಬದಲಾವಣೆ ಆಗ್ತಾ ಇವೆ ಅನ್ನೋದನ್ನು ಗುರುತಿಸುವ ಶಕ್ತಿ ಆ ಫೋಟೋಕ್ಕೆ ಇರುವುದಿಲ್ಲ. ಮತ್ತು ಹೆಂಗಿರಬೇಕು ಗುರು ಅಂತಂದರೆ, ಲೈವ್, ಮುಖಕ್ಕೆ ಮುಖ ಕೊಟ್ಟು ಮಾತಾಡಬೇಕು, ಕಣ್ಣಿಗೆ ಕಣ್ಣು ಹಾಕಿ ಮಾತಾಡಬೇಕು, ನನ್ನ ಕಣ್ಣೊಳಗಿನ ಆ ಸಂಶಯಗಳನ್ನು ಗುರು ಗುರುತಿಸ್ಬೇಕು, ನನಗೆ ತಿಳಿದು ತಿಳಿದಿಲ್ಲ ಅನ್ನೋದನ್ನು ಗುರು ಅದನ್ನು ಗುರುತಿಸ್ಬೇಕು. ಅಂತಹ ಎದುರ ಬದರ ನಮಗೆ ತಿಳಿಸಿಕೊಡುವಂಥ ಗುರು ಇದ್ದರೆ ಬಹುಶಃ ಈ ಉಪದೇಶಗಳು ಅವು ಜೀವತ್ವವನ್ನು ಪಡೀತಾವೆ. ಆ ಜೀವತ್ವವನ್ನು ಹೊಂದಿದಂತಹ ಶಬ್ದಗಳು ನಮ್ಮ ಜೀವತ್ವ ಭಾವವನ್ನೇ ತೆಗೆದುಹಾಕಿ ಬ್ರಹ್ಮತ್ವವನ್ನು ಮೂಡಿಸ್ತವೆ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಸತ್ತು ಅವನು ಮಾತ್ರ ತತ್ಪದ ಆಪ್ನೋತಿ, ಆ ಬ್ರಹ್ಮ ಪದವನ್ನು ಹೊಂದುತ್ತಾನೆ ಅವನು. ಯಸ್ಮಾತ್ ಭೂಯ ನ ಜಾಯತೆ, ಮೇಲಿನ ವಾಕ್ಯದಲ್ಲಿ ಜಾಯತೆ, ಇಲ್ಲಿ ಕೆಳಗಿನ ವಾಕ್ಯದಲ್ಲಿ ನ ಜಾಯತೆ, ಮತ್ತೆ ಪುನರ್ಜನ್ಮವನ್ನು ಅವನು ಎತ್ತುವುದಿಲ್ಲ. ಅಷ್ಟೇ, ಅಮೃತಾನಂದವರು ಬರಲಿಲ್ಲ, ಬರ್ತಾರೆ ಬರ್ತಾರೆ ಬರ್ತಾರೆ ಎಲ್ಲ ಇರ್ತಾರೆ ಬರ್ತಾರೆ. ಇಲ್ಲಿ ಮನಸ್ಸು ಬುದ್ಧಿಗಳು ಘಂಟಿ ಹೊಡೆದು, ಏನಂದು ಘಂಟಿ ಹೊಡೆದು ಸ್ವಾಮಿ ಸಾಕಿನ್ನ ಅದೇ 45 ನಿಮಿಷ ಆಗಲೇ ಒಂದು ಗಂಟೆ ಹೊಡಿತದೆ. ನಾನು ನೋಡಬೇಕಾಗಿಲ್ಲ, 45 ನಿಮಿಷಕ್ಕೆ ಒಂದು ಗಂಟೆ ಹೊಡಿತದೆ. ಆಮೇಲೆ ಮತ್ತೊಂದು 5-10 ನಿಮಿಷ ಜಗ್ಗಿ ಇನ್ನೊಂದು ಗಂಟೆ ಹೊಡೆದ್ರೆ 3ನೇ ಗಂಟೆ ಹೊಡೆಯೋಂಗಿಲ್ಲ. ನೋಡಿ, ನಮ್ಮಲ್ಲಿ 3ನೇ ಗಂಟೆ ಹೊಡೆದು ಬಿಟ್ಬಿಟ್ಟೇವೆ, 2 ಗಂಟೆ ಹೊಡಿತೇವೆ. ಶಾಂತಿ ಶಾಂತಿ ಶಾಂತಿ.